ಸಂಗೀತ ಧಾರೆಯು ಪ್ರೇಮಾರ್ದ್ರ ನಿಂದೆ ಸ್ನೇಹೋ ಬಹಾರಮೋ ಸಖಿ ನಿನ್ ತವಿಳಿ ವೀರೇಂ ನಾಣಮೋ ಪೊನ್ ಸ್ನೇಹಮೋ ಪ್ರೇಮ ಸಂದೇಶ ಕಾವ್ಯಮೋ ಎನ್ ಶಾರಿಗೆ ರಾಗ ಸಂಗೀತ ಧಾರೆಯು ಸಂಗೀತ ಧಾರೆಯು